ಮಣ್ಣು ಅಂತ ಅಂತ ಹೇಳಿದ್ರೆ ಸರ್, ಯಾವ ರೀತಿಯಾದ ಮಣ್ಣು ಉತ್ತಮ ಅಂತ ಈ ಒಂದು ಅಡಿಕೆ ಬೆಳೆ? ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದೆ, ಬಹಳ ಜನ ರೈತರು ಎಲ್ಲಾ ತರದ ಮಣ್ಣಲ್ಲಿ ಬೆಳೀತಾ ಇದ್ದಾರೆ, ಆದ್ರೆ ಎಲ್ಲಾ ತರದ ಮಣ್ಣು ಅಡಿಕೆಗೆ ಸೂಕ್ತ ಅಲ್ಲ. ಕಪ್ಪು ಜಮೀನುಗಳು, ಆಳವಾದ ಕಪ್ಪು ಮಣ್ಣುಗಳು ಅಡಿಕೆಗೆ ಸೂಕ್ತ ಅಲ್ಲ. ತಮಗೆ ತಿಳಿದ ಹಾಗೆ ಬೇಸಿಗೆ ಹಂಗಾಮಿನಲ್ಲಿ ಅವು ಬಿರುಕನ್ನು ಬರ್ತದೆ, ಅವಾಗ ಈ ಅಡಿಕೆ ಬೇರುಗಳು ಕಟ್ ಆವಾಗ ಅದರದ್ದು ಬೆಳವಣಿಗೆ ಸಂಪೂರ್ಣವಾಗಿ ತೊಂದರೆ ಆಗ್ತದೆ. ಹಾಗಾಗಿ ಇದಕ್ಕೆ ಹೆಚ್ಚು ಸಾವಯವ ಅಂಶ ಇರಬೇಕು, ನೀರು ಚೆನ್ನಾಗಿ ಬಸಿದು ಹೋಗ್ತಿರ್ಬೇಕು, ಜೌಗು ಪ್ರದೇಶ ಇರಬಾರ್ದು, ಕ್ಷಾರೀಯ ಪ್ರದೇಶ ಇರಬಾರ್ದು, ಮತ್ತೆ ತೀರಾ ಹುಳಿ ಮಣ್ಣು ಇರಬಾರ್ದು, ಮತ್ತೆ ಆಳ ಸಾಮಾನ್ಯವಾಗಿ 2 ಮೀಟರ್ ಇರಬೇಕಂತ ನಾವು ಹೇಳ್ತೀವಿ. ಅಂದ್ರೆ ಆ ಜಮೀನು ಅಂದ್ರೆ ಏನಾಗ್ತದೆ, ಕೆಲವರು ಇತ್ತೀಚೆಗೆ ಏನ್ ಮಾಡ್ತಾರೆ, ಕೆಳಗಡೆ ಕಲ್ಲು ಜಮೀನು ಇರ್ತದೆ, ಒಂದು ಹೆಚ್ಚು ಕಡಿಮೆ 1-2 ಅಡಿ ಆಳ ಇರ್ತದೆ, ಕೆಳಗಡೆ ಬಹಳ ಗಟ್ಟಿ ಜಮೀನು ಇರ್ತದೆ, ಬೇರುಗಳ ಕೆಳಗಡೆ ಹೋಗ್ಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ. ಅಂತ ಜಮೀನಲ್ಲಿ ಬೆಳೀತಾ ಇದ್ರು. ಮತ್ತೆ ಈಗ ಹೊಸ ತೋಟ ಮಾಡೋರೆಲ್ಲ ಭತ್ತದ ಗದ್ದೆಯಲ್ಲಿ ಮಾಡ್ತಾ ಇದ್ದಾರೆ, ಅದು ಒಂದು ಬಹಳ ಆತಂಕಕಾರಿ ವಿಚಾರ. ಯಾಕಂದ್ರೆ ಭತ್ತದ ಗದ್ದೆಯಲ್ಲಿ ಇವರು ಮಾಡಿದಾಗ ಅಲ್ಲಿ ಸರಿಯಾಗಿ ಬೇರುಗಳಿಗೆ ಉಸಿರಾಟ ಆಗುದಿಲ್ಲ, ಮತ್ತೆ ಮುಂದೆ ಹೆಡಿಮಂಡಿಗೆ ಅಂತ ಲಕ್ಷಣಗಳನ್ನು ಕಾಣಿಸ್ಕೊಡ್ತವೆ. ಹಾಗಾಗಿ ನಾನು ಹೇಳಿದಾಗೆ ಮಣ್ಣು ಫಲವತ್ತಿರ್ಬೇಕು, ಸ್ವಲ್ಪ ಆಳ ಇರಬೇಕು, ಬಹಳ ಕ್ಷಾರೀಯವಾಗಿರಬಾರ್ದು, ಬಹಳ ಆಮ್ಲೀಯವಾಗಿರಬಾರ್ದು, ಸಾವಯವ ಅಂಶ ಜಾಸ್ತಿ ಇರುವಂತಹ ಮಣ್ಣುಗಳು ಹೆಚ್ಚು ಸೂಕ್ತ. ತಾವು ಹೇಳಿದ್ರೆ ಭತ್ತದ ಗದ್ದೆಯಲ್ಲಿ ಬೆಳಿಬಾರ್ದು, ಎಷ್ಟು ಕಾಲಗಳ ನಂತರವಾಗಿ ಅದನ್ನ ನಾವು ಬೆಳಿಲಿಕ್ಕೆ ಸೂಕ್ತ ಅಂತ ಹೇಳ್ತೀರಿ? ಈಗ ಭತ್ತದ ಗದ್ದೆ ಅದನ್ನ ರೈತರು ಏನ್ ಮಾಡ್ತಾ ಇದ್ರೆ ಅಡಿಕೆ ತೋಟ ಕಟ್ಟಲಿಕ್ಕೆ ಉಪಯೋಗ ಮಾಡ್ತದೆ. ನೋಡಿ, ಅಲ್ಲಿ ಏನಾಗುತ್ತೆ, ಅಲ್ಲಿ ಮಣ್ಣಿನ ರಚನೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ಭತ್ತಕ್ಕೆ ಯಾವ ತರ ಸೂಕ್ತ ಬೇಕು ಆ ತರ ನಾವು ನಿರ್ವಹಣೆ ಮಾಡ, ಇದಕ್ಕೆ ಆ ತರ ನಿರ್ವಹಣೆ ಬೇಕಾಗಿಲ್ಲ. ಅಲ್ಲಿ ನೀರನ್ನ ನಿಲ್ಲಿಸ್ತಾರೆ, ನೀರು ಅವರಿಗೆ ಬಸದ್ ಹೋಗ್ಬಾರ್ದು. ಇಲ್ಲಿ ಹಂಗಲ್ಲ, ನೀರು ಬಸದ್ ಹೋಗ್ಬೇಕು, ಇಲ್ಲಿ ಚೆನ್ನಾಗಿ ಬೇರುಗಳಿಗೆ ಗಾಳಿ ಆಡ್ಬೇಕು. ಹಾಗಾಗಿ ಅಂತ ಮಣ್ಣು ಸೂಕ್ತ ಅಲ್ಲ. ಅದಕ್ಕೆ ಇಲ್ಲ, ನಾವು ಅನಿವಾರ್ಯ ಮಾಡಲೇಬೇಕು ಅಂದಾಗ ಅಲ್ಲಿ ನಾವು ಪೋಷಕಾಂಶಗಳನ್ನ ಸರಿಯಾಗಿ ಮೇಂಟೈನ್ ಮಾಡಿಕೊಂಡು, ಮತ್ತೆ ಸಾವಯವ ಅಂಶ ಹೆಚ್ಚಾಗಿರುವಂತೆ ನೋಡಿಕೊಂಡು, ಮತ್ತೆ ಒಳ್ಳೆಯ ಮಣ್ಣನ್ನು ಸ್ವಲ್ಪ ಕೆಂಪು ಮಣ್ಣು ಮರಳು ಮಿಶ್ರಿತ ಮಣ್ಣನ್ನು ಹಾಕೊಂಡು ಮಾಡಿದಾಗ ನಮಗೆ ಒಂದು ಒಳ್ಳೆಯ ಇಳುವರಿಯನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಅಡಿಕೆಯಲ್ಲಿ ರಸಸಾರ ಕುರಿತು ಮಾತಾಡೋದಾದ್ರೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಿ ಸರ್? ತಾವು ಹೇಳಿದಾಗೆ ರಸಸಾರ ಬಹಳ ಮುಖ್ಯವಾದಂತ ಒಂದು ಅಂಶ ಇದರಲ್ಲಿ. ನೋಡಿ, ಈಗ ಇದರಲ್ಲಿ ಹುಳಿ ಮಣ್ಣು, ಈಗ ನೀವು ಕರಾವಳಿ ಪ್ರದೇಶ ನೋಡ್ತೀರಿ, ಅತಿ ಹೆಚ್ಚು ಮಳೆ ಆಗ್ತದೆ. ಗುಡ್ಡಗಾಡು ಪ್ರದೇಶ, ಮತ್ತೆ ಅರೆಮಲ್ನಾಡು ಪ್ರದೇಶ, ಮೈದಾನ ಪ್ರದೇಶ, ಒಣ ಪ್ರದೇಶ, ಇವೆಲ್ಲವನ್ನು ನಾವು ಗಮನಿಸಿದಾಗ ಸಾಕಷ್ಟು ರಸಸಾರದಲ್ಲಿ ವ್ಯತ್ಯಾಸವನ್ನು ಕಾಣ್ತೀವಿ. ಅಡಿಕೆಗೆ ಸೂಕ್ತವಾಗಿರೋದು ರಸಸಾರ ಅಂದ್ರೆ 5-7 PH ಅಂತ ರಸಸಾರ ಇರಬೇಕಂತ ಹೇಳ್ತೀವಿ. 5-5.5 ಕಡಿಮೆ ಆಗ್ಬಿಟ್ರೆ ಹುಳಿ ಮಣ್ಣು. ಅಂತ ಮಣ್ಣುಗಳಲ್ಲಿ ಏನಾಗ್ತದೆ, ಗಿಡಗಳು ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸಮಸ್ಯೆ ಆಗ್ತದೆ. ಹಾಗಾಗಿ ಅದನ್ನೇ ಒಂದು ಸಮಸ್ಥಿತಿ ಹತ್ರಕ್ಕೆ ತರಲಿಕ್ಕೆ ನಾವು ಪ್ರಯತ್ನಗಳನ್ನ ಮಾಡಬೇಕಾಗ್ತದೆ. ಇನ್ನು ತೀರಾ ಕ್ಷಾರಿ ಅಂದ್ರೆ 7ಕ್ಕಿಂತ ಜಾಸ್ತಿ ಆದಾಗ ಸಹಿತ ಗಿಡದ ಬೆಳವಣಿಗೆ ಕುಂಠಿತ, ಅಲ್ಲಿ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತ ಕೆಲಸ ಆಗೋದಿಲ್ಲ ಗಿಡಗಳಿಂದ, ಅವಾಗೂ ಸಹಿತ ಗಿಡಗಳು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತವೆ. ಇನ್ನು ಈ ರಸಸಾರವನ್ನು ಮಣ್ಣನ್ನು ಪರೀಕ್ಷೆ ಮಾಡಿಸ್ಬಿಟ್ಟು ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದು ಹುಳಿ ಮಣ್ಣಾಗಿದ್ರೆ ಎಷ್ಟು ಸುಣ್ಣವನ್ನು ಹಾಕ್ಬೇಕಂತ ಹೇಳ್ತಾರೆ, ಅದು ಕ್ಷಾರೀಯವಾಗಿದ್ರೆ ಎಷ್ಟು ಜಿಪ್ಸಮ್ ಅನ್ನು ಹಾಕ್ಬೇಕಂತ ನಾವು ಅದರಲ್ಲಿ ಕೊಟ್ಟಿರ್ತೀವಿ. ಆ ಒಂದು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಸುಣ್ಣ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಜಿಪ್ಸಮ್ ಅನ್ನು ಹಾಕ್ಬೇಕಂತ ನೋಡಿಕೊಂಡು ನಾವು ನಿರ್ಣಯವನ್ನ ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ತಾವು ಹೇಳೋ ಪ್ರಕಾರವಾಗಿ ಅಡಿಕೆ ಸಸಿನ ನಾಟಿ ಮಾಡೋರು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು ಅಂತ ತಾವು ಮಾಡಿಸಿದ್ರೆ ಬಹಳ ಉತ್ತಮ. ಯಾಕಂದ್ರೆ ಗೊತ್ತಾಗ್ತದೆ ಏನಿದೆ ಅದರಲ್ಲಿ ಪರಿಸ್ಥಿತಿ ಏನಿದೆ, ಪೋಷಕಾಂಶಗಳ ಕೊರತೆ ಇದೆಯೋ, ಜಾಸ್ತಿ ಇದೆಯೋ, ಮಧ್ಯಮವಾಗಿದೆಯೋ, ಅದು ಗೊತ್ತಾಗ್ತದೆ ನಮ್ಗೆ. ಅದ್ರ ಮೇಲೆ ನಮ್ಗೆ ಈಗ ನಾವು ಜಾಸ್ತಿ ಇದ್ದಾಗ ಮತ್ತೆ ಪೋಷಕಾಂಶಗಳು ಹಾಕಿದ್ರೆ ನಮ್ಗೆ ದುಡ್ಡುನು ಹೋಗ್ತದೆ, ಎರಡನೇದು ಮಣ್ಣನ್ನು ನಾವು ಹಾಳು ಮಾಡ್ಕೊಂಡು. ಈ PH ಮತ್ತೆ ಸಾವಯವ ಇಂಗಾಲ ಮಣ್ಣಿನಲ್ಲಿ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತೀರಿ? ಯಾಕಂದ್ರೆ ಇದನ್ನ ನೋಡಿ, PH ಮತ್ತೆ ಸಾವಯವ ಇಂಗಾಲ ಮಣ್ಣಿನಲ್ಲಿ ಯಾಕೆ ಬಹಳ ಮುಖ್ಯ ಅಂತಂದ್ರೆ ಅದರದ್ದು ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು, ಮತ್ತೆ ಜೈವಿಕ ಗುಣಧರ್ಮಗಳು ಇದ್ರ ಮೇಲೆನೆ ನಿಂತಿರ್ತಾವ. ಇವುದ್ರಲ್ಲಿ ವ್ಯತ್ಯಾಸ ಆದ್ರೆ ಅವು ಮೂರೂ ತೊಂದರೆ ಆಗ್ತದೆ, ಅವಾಗ ನಮಗೆ ಬೆಳವಣಿಗೆ ಸರಿ ಆಗುದಿಲ್ಲ. ಹಾಗಾಗಿ ಅವರು ಸಾವಯವ ಮುಖ್ಯವಾಗಿ. ನೋಡಿ, ನಾವು ಮೊದಲೆಲ್ಲ ನೋಡಿದಾಗ, ಈಗ ನಮ್ಮಲ್ಲಿ ಸಾಯಿಲ್ ಟೆಸ್ಟ್ ಎಲ್ಲ ಮಣ್ಣು ಪರೀಕ್ಷೆ ಮಾಡಿದಾಗ ಒಂದು 200-250 ಸ್ಯಾಂಪಲ್ ಅನ್ನ ನೀವು ಒಂದು ಅಧ್ಯಯನ ಕೈಕೊಂಡ್ರೆ ಹೆಚ್ಚು ಕಡಿಮೆ ಈ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಹುಳಿ ಮಣ್ಣನ್ನು ಕಾಣ್ತೀವಿ, ಆಮೇಲೆ ತೀರಾ ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಕ್ಷಾರೀಯ ಮಣ್ಣುಗಳನ್ನು ಕಾಣ್ತೀವಿ. ಇನ್ನು ಈ ಮಲೆನಾಡಿನಲ್ಲಿ ಸಹಿತ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರಬೇಕು, ಆದ್ರೆ ಅಲ್ಲಿನೂ ಸಹಿತ ಈಗ 0.5-0.75 ಬರ್ತಾ ಇದೆ, ಅದು ತೀರಾ ಕಡಿಮೆ ಆಗ್ತಾ ಇದೆ. ಒಂದು ಆಸುಪಾಸಿನಲ್ಲಿ ಇರಬೇಕು. ತಾವು ಹೇಳಿದ್ರು ಈಗ ಸಾವಯವ ಇಂಗಾಲ ಹಾಗೂ ಸಾವಯವ ಪದಾರ್ಥಗಳು ಇದಕ್ಕೆ ಬೇಕು ಅಂತ, ಯಾವ ಮಟ್ಟಕ್ಕೆ ಬೇಕು ಸರ್ ಈ ಒಂದು ಅಡಿಕೆ ಕೃಷಿ? ಸಾಮಾನ್ಯವಾಗಿ ನೋಡಿ ಸರ್, ಈಗ ಒಂದು 3 ವರ್ಷದ ಮೇಲ್ಪಟ್ಟಂತ ಅಡಿಕೆ ಆದ್ರೆ ಒಂದು 10-15 kg ಅಷ್ಟು ಸಾವಯವ ಗೊಬ್ಬರಗಳನ್ನ ಹೇಳ್ತೀವಿ, ಒಂದು 1/2 ಬುಟ್ಟಿ ಅಂತ ಹೇಳ್ತೀವಿ. ಆದ್ರೆ ಏನಾಗಿದೆ ಈಗ ಜಾನುವಾರುಗಳ ಸಂಖ್ಯೆ ಕಡಿಮೆ ಆದ್ರಿಂದ, ಮತ್ತೆ ಪಶುಸಂಗೋಪನೆ ಅನೇಕ ಜನ ರೈತರು ಅಷ್ಟಾಗಿ ಇಷ್ಟಪಡ್ತಾ ಇರದೇ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರದ ಲಭ್ಯ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಬೇರೆ ತರಹದ ಸಾವಯವ ಪದಾರ್ಥಗಳನ್ನು ಇವರು ಉಪಯೋಗ ಮಾಡಿಕೊಂಡು ಭೂಮಿಗೆ ಹಾಕಿದ್ದೆ ಆದರೆ ಸಾವಯವ ಇಂಗಾಲವನ್ನು ಭೂಮಿಯಲ್ಲಿ ನಾವು ನೋಡ್ಕೊಂಡಂಗೆ ಆಗುತ್ತೆ. ಅದರ ಜೊತೆಗೆ ಗಿಡಗಳಿಗೆ ಒಂದು ಪೂರಕವಾದಂಥ ವಾತಾವರಣ ವಹಿಸ್ಕೊಂಡಂಗೆ ಆಗ್ತದೆ. ಈಗ ಅನೇಕ ತರಹದ ಸಾವಯವ ಗೊಬ್ಬರ ಇದ್ದಾವೆ, ಕೊಟ್ಟಿಗೆ ಗೊಬ್ಬರ ಇದೆ, ವರ್ಮಿ ಕಾಂಪೋಸ್ಟ್ ಇದೆ, ಕೋಳಿ ಗೊಬ್ಬರ ಇದೆ, ಕುರಿ ಗೊಬ್ಬರ ಇದೆ, ಹೀಗೆ ಅನೇಕ ತರಹದ ಗೊಬ್ಬರಗಳು ನಮಗೆ ಸಿಗ್ತಾವೆ. ಅವನ್ನೆಲ್ಲ ನಾವು ಸಾವಯವ ಗೊಬ್ಬರಗಳನ್ನು ಉಪಯೋಗ, ಮತ್ತು ಹಸಿರೆಲೆ ಗೊಬ್ಬರಗಳು ಬಹಳ ಮುಖ್ಯವಾಗಿ, ಸಣಬಿದೆ, ಡಯಂಚ ಇದೆ, ಅಲಸಂದೆ ಇದೆ, ಇವನ್ನೆಲ್ಲವನ್ನು ನಾವು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ. ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಲೇಬಾರದು ಅಂತ ಯಾವ ರೀತಿ ಅಂತ ಹೇಳಿ? ಈಗ ನಾವು ಅನೇಕ ಕ್ಷೇತ್ರ ಭೇಟಿಗೆ ಹೋದಾಗ ರೈತರು ಇದೇ ಪ್ರಶ್ನೆಯನ್ನು ಕೇಳ್ತಾರೆ, ನಾವು ರಾಸಾಯನಿಕ ಗೊಬ್ಬರ ಹಾಕದೇನೆ ಅಡಿಕೆ ಬೆಳೀಲಿಕ್ಕೆ ಸಾಧ್ಯತೆ ಇಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ನಾವು ಇದನ್ನ ಅಧ್ಯಯನ ಮಾಡಿದಾಗ ಸಾಧ್ಯತೆ ಇದೆ, ಆದ್ರೆ ಆ ಗಿಡಗಳಿಗೆ ಬೇಕಾಗುವಷ್ಟು ಪೋಷಕಾಂಶಗಳನ್ನ ನಾವು ಸಾವಯವ ರೂಪದಲ್ಲಿ ಕೊಡ್ಲಿಕ್ಕೆ ನಾವು ಗಟ್ಟಿ ಇರ್ಬೇಕು. ಸಾವಯವ ಪೋಷಕಗಳು ಕೊಡ್ಲಿಕ್ಕೆ ನಮಗೆ ಸಾಧ್ಯತೆ ಇರಲಿಲ್ಲ. ಅದು ಈ ಪ್ರಸ್ತುತ ಹಂಗಾಮಿನಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಮಾಡಕ್ ಆಗಲ್ಲ ಅಂತಲ್ಲ ಕಷ್ಟ ಆಗ್ತದೆ. ಇಲ್ಲ, ನಮ್ಮ ಹತ್ರ ಸಾಕಷ್ಟು ಸಾವಯವ ಅಂಶ ಇದ್ದಾವೆ, ಸಾಕಷ್ಟು ಹಸಿರೆಲೆ ಗೊಬ್ಬರ ಗಿಡಗಳಿದ್ದಾವೆ, ಹಸಿರೆಲೆ ಗೊಬ್ಬರ ಮಾಡ್ಲಿಕ್ಕೆ ತಯಾರಿದ್ದೀವಿ, ಜಾನುವಾರುಗಳಿದ್ದಾವೆ, ಕುರಿಗಳಿದ್ದಾವೆ, ಮೇಕೆ ಇದ್ದಾವೆ ಅಂತಂದಾಗ ನಿಮಗೆ ಅನೇಕ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಸಿಗ್ತದೆ, ಹಾಕೊಂಡು ಮಾಡಬಹುದು. ಅಡಿಕೆಯನ್ನ ಬೆಳಿಲಿಕ್ಕೆ ಯಾವ ವಾತಾವರಣ ತುಂಬಾ ಸೂಕ್ತ ಅಂತ ತಾವು ಹೇಳ್ತಕ್ಕಂಥದ್ದು? ಇಬ್ಬರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ, ಅಡಿಕೆನ ಕರ್ನಾಟಕದಲ್ಲಿ 29 ಜಿಲ್ಲೆಗಳು ಬೆಳೀತಾ ಇದೆ, ಆದ್ರೆ ಯಾವ ವಾತಾವರಣ ತುಂಬಾ ಸೂಕ್ತವಾಗಿ ಇಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಇದರದ್ದು ಹವಾಗುಣ ನೀವು ಕೇಳಿದ ಹಾಗೆ ನೋಡಿ, ಸಮುದ್ರ ಮಟ್ಟದಿಂದ 1000 meter ಎತ್ತರದವರೆಗೂ ನಾವು ಇದನ್ನ ಅಡಿಕೆ ಕೃಷಿಯನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಅತಿ ಎತ್ತರದ ಪ್ರದೇಶದಲ್ಲಿ ಬೆಳೆದಾಗೂ ಸಹಿತ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಸಾಮಾನ್ಯವಾಗಿ ನಾವು ಭೂಮಧ್ಯ ರೇಖೆಯಿಂದ 28 degrees ಉತ್ತರ ಮತ್ತು ದಕ್ಷಿಣದಲ್ಲಿ ಅಡಿಕೆ ಕೃಷಿಯನ್ನು ಸೀಮಿತವಾಗಿರುವುದನ್ನು ನಾವು ಕಾಣ್ತಾ ಇದ್ವಿ. ಮತ್ತೆ ಮುಖ್ಯವಾಗಿ ಅಂದ್ರೆ ಉಷ್ಣಾಂಶ, ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು, ಓದಿರ್ಬೋದು, ಆಗುಂಬೆಯಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ. ಇದು ಬಹಳ ಆತಂಕಕಾರಿ ವಿಚಾರಗಳು, ಯಾಕಂದ್ರೆ ಆಗುಂಬೆ ಹೆಚ್ಚು ಮಳೆ ಆಗುವಂಥದ್ದು, ಮತ್ತೆ ಸಾಕಷ್ಟು ಕಾಡು ಪ್ರದೇಶ ಇರುವಂತದ್ದು, ವಾತಾವರಣದಲ್ಲಿ ವೈಪರೀತ್ಯ ಆದಾಗ ಎಲ್ಲಾ ಬೆಳೆಗಳಿಗೂ ಅನ್ವಯಿಸಿಕೊಳ್ತದೆ. ಈಗ ಅಡಿಕೆಗೆ ನೋಡಿ, ಅಡಿಕೆಗೆ ಸಾಮಾನ್ಯವಾಗಿ ನೀವು ನೋಡಿದ ಹಾಗೆ 40-45 degrees ಇದು ಬದುಕುವಂತ ಒಂದು ಸಾಮರ್ಥ್ಯ ಇದೆ. ಆದ್ರೆ 35 degreesಗಿಂತ ಜಾಸ್ತಿ ಆದಾಗ ರೈತರು ಹೇಳ್ತಿರ್ತಾರೆ, ತಾಪಮಾನ ಜಾಸ್ತಿ ಆದ ತಕ್ಷಣ ಹರಳು ಉದುರ್ತಾ ಇದೆ, ಪಾಲಿನೇಷನ್ ಫರ್ಟಿಲೈಸೇಷನ್ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನೇಕ ಜನ ರೈತರು ಹೇಳ್ತಾ ಇದ್ದಾರೆ. ಮತ್ತೆ ಅದ್ರ ಬಾಷ್ಪೀಭವನ ಟ್ರಾನ್ಸ್ಪರೇಷನಲ್ ಜಾಸ್ತಿ ಆಗ್ತದೆ, ಹಾಗಾಗಿ ಇದಕ್ಕೆ ಸಾಮಾನ್ಯವಾಗಿ ತಾಪಮಾನ ಒಂದು 35 degreesಗಿಂತ ಕಡಿಮೆ ಇದ್ದರೂ ಬಹಳ ಉತ್ತಮ. ನಾವು ಈ ಎಲ್ಲ ಮಾಹಿತಿಯನ್ನು ನೋಡಿದಾಗ ಒಂದು 25-30 degrees ಏನಿದೆ ಅದು ಬಹಳ ಸೂಕ್ತವಾದಂಥದ್ದು. ಆ ವಾತಾವರಣದಲ್ಲಿ ನಮಗೆ ಅಡಿಕೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ಹುಳಿ ಮತ್ತು ಕ್ಷಾರಿಯ ಮಣ್ಣು ಏನ್ ಸರ್ ಅದ್ರ ವ್ಯತ್ಯಾಸಗಳ ಬಗ್ಗೆ? ಇದನ್ನ ನಾವು ಈ ರಸಸಾರದ ಮೇಲೆ ಹೇಳ್ತೀವಿ. ಈಗ ನೋಡಿ, ರಸಸಾರದ ಮೇಲೆ ನೀವು ಹೇಳಿದಾಗ 7 ಕಡಿಮೆ ಬಂದಂಗೆ ನಾವು 7 ಸಮಸ್ಥಿತಿ ಅಂತ ಹೇಳ್ತೀವಿ. 7 ಎಕ್ಸಾಕ್ಟ್ 7 ಬರೋದಿಲ್ಲ, ಒಂದು 6-7 ಒಂದು ಸಮಸ್ಥಿತಿ ಅಂತ. 6-ಗಿಂತ ಕೆಳಗಡೆಗೆ ಬಂದದ್ದೆಲ್ಲ ಹುಳಿ ಮಣ್ಣು ಅಂತ ಹೇಳ್ತೀವಿ. 7 ಮೇಲ್ಗಡೆ ಬಂದದ್ದನ್ನೆಲ್ಲ ನಾವು ಸ್ವಲ್ಪ ಕ್ಷಾರೀಯ ಮಣ್ಣುಗಳು ಅಂತ ಹೇಳ್ತೀವಿ. ಅವಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಲವಣಗಳ ಲಭ್ಯತೆ, ಗಿಡಗಳಿಗೆ ಏನು ಪೋಷಕಾಂಶಗಳು ಬೇಕು ಲಭ್ಯತೆ ಕಡಿಮೆ ಆಗ್ತದೆ, ಹೆಚ್ಚು ಕಡಿಮೆ ಆದ. ಹಾಗಾಗಿ ಈ ಪೂರಕವಾದಂತಹ ಗೊಬ್ಬರಗಳನ್ನ ಅಂದ್ರೆ ಮುಖ್ಯವಾಗಿ ಸಾವಯವ ಗೊಬ್ಬರಗಳನ್ನ ನಾವು ಸರಿಯಾಗಿ ಬಳಸಿದ್ದೆ ಆದ್ರೆ ಈ ಈ ಒಂದು pH ರಸಸಾರವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಆಗುಂಬೆಯಲ್ಲಿ ತುಂಬಾ ಬಿಸಿಲು ಈಗ ಅಂತ ಹೇಳಿದ್ರಿ, ಹಾಗಾದ್ರೆ ಮಳೆ ಈ ಒಂದು ಅಡಿಕೆ ಬೆಳೆಗೆ ಯಾವ ರೀತಿ ಪೂರಕವಾಗುತ್ತೆ? ಮಳೆಯ ಪ್ರಮಾಣ ಎಷ್ಟಿರಬೇಕು ಅಂತ ಹೇಳ್ತೀರಿ ಸರ್? ನೀವು ಕೇಳಿದ ಹಾಗೆ ಮಳೆಯ ಪ್ರಮಾಣ ಎಷ್ಟಿರಬೇಕು ನೋಡಿ, ಇದನ್ನ ಈಗ ಕರಾವಳಿ ಪ್ರದೇಶದಲ್ಲಿ 4,000-4,500 millimeters ವರೆಗೂ ಮಳೆ ಆಗ್ತದೆ, ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 3,500-4,500 millimeters ಮಳೆ ಆಗ್ತದೆ, ಅಂತಲ್ಲಿನ ಬೆಳೀತಾ ಇದ್ವಿ. ಮತ್ತೆ ಇನ್ನು ಮೈದಾನ ಪ್ರದೇಶ ಅಂದ್ರೆ 700-1,000 millimeters ವರೆಗೂ ಈ ಒಂದು ಅಡಿಕೆ ಕೃಷಿಯನ್ನು ನಾವು ಮಾಡ್ತಾ ಇದ್ದೀವಿ. ಆದ್ರೆ ಅತಿ ಹೆಚ್ಚು ಮಳೆ ಮತ್ತೆ ತೀರ ಕಡಿಮೆ ಮಳೆ ಆದಾಗ ಇದಕ್ಕೆ ತೊಂದರೆ ಆಗ್ತದೆ. ಅತಿ ಹೆಚ್ಚು ಮಳೆ ಆದಾಗ ಏನಾಗ್ತದೆ, ಪೋಷಕಾಂಶಗಳು ಕೊಚ್ಚಣೆ ಆಗ್ತದೆ. ತೀರ ಕಡಿಮೆ ಮಳೆ ಆದಾಗ ಏನಾಗುತ್ತೆ, ಇದಕ್ಕೆ ನೀರಾವರಿ ಲಭ್ಯತೆಯನ್ನ ನಾವು ಒದಗಿಸ್ಕೊಳ್ಳೇಬೇಕಾಗ್ತದೆ. ಈಗ 700-750 millimeters ಅಂದ್ರೆ ನಾವು ಒಂದು ನೀರಾವರಿ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ, ಇಲ್ಲ ಅಂದ್ರೆ ಇಳುವರಿ ಮೇಲೆ ಗಣನೀಯವಾದಂತ ಪರಿಣಾಮವನ್ನ ಬೀರ್ತದೆ. ಮೊದಲೆಲ್ಲ ಏನ್ ಮಾಡ್ತಿದ್ರು ರೈತರು, ಮಳೆ ಆಶ್ರಯದಲ್ಲೇ ಬೆಳೀತಾ ಇದ್ರು. ಇತ್ತೀಚೆಗೆ ಹವಾಮಾನದಲ್ಲಿ ವೈಪರೀತ್ಯ ಆಗಿ ಒಂದು ದಿನ ಜಾಸ್ತಿ ಮಳೆ ಬರೋದು, ಒಂದು ವಾರ 15 ದಿನ ತಿಂಗಳಗಟ್ಟಲೆ ಮಳೆಗಾಲದಲ್ಲಿ ಮಳೆ ಇಲ್ಲದೆ ಇರೋದು, ಮೊದಲೆಲ್ಲ ಏನು ಜೂನ್ ಮೊದಲೇ ವಾರಕ್ಕೆ ಮಳೆ ಬರೋದು ವಾಡಿಕೆ ಆಗಿತ್ತು. ಈಗ ಕಳೆದ ಒಂದು 5-6 ವರ್ಷಗಳಿಂದ ತಾವು ಗಮನಿಸ್ತಾ ಇದ್ರಿ, ಜುಲೈ ಮೊದಲೇ ವಾರಕ್ಕೆ ಬಂದ್ಬಿಟ್ಟಿದೀವಿ. ಹೌದು ಸರ್. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ನಮಗೆ ನೀರಾವರಿ ವ್ಯವಸ್ಥೆ ಬೇಕೇ ಆಗ್ತದೆ, ಇಲ್ಲಾಂದ್ರೆ ನಮ್ಗೆ ಅಡಿಕೆಯ ಇಳುವರಿಯಲ್ಲಿ ಸಾಕಷ್ಟು ತೊಂದರೆ ಆಗ್ತದೆ. ಮತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದಂತಹ ಅಂಶ ಅಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ, ಆರ್ದ್ರತೆ ಅಂತ ಹೇಳ್ತೀವಿ. ಇದನ್ನು ಬಹಳ ಮುಖ್ಯ. ಮಳೆ ಹೆಚ್ಚು ಮಳೆ ಆದಾಗ ಅನೇಕ ರೋಗಗಳು ಕಾಣಿಸ್ಕೊಳ್ತವೆ. ಈಗ ನೋಡಿ, ಹೆಚ್ಚು ಮಳೆ ಆದಾಗ ನಮ್ಗೆ ಶಿಲೀಂಧ್ರ ರೋಗಗಳು ಜಾಸ್ತಿ, ಕೊಳೆ ರೋಗ ಆಗ್ಬೋದು. ಇತ್ತೀಚಿನ ದಿನಮಾನಗಳಲ್ಲಿ ತಾವು ಎಲೆ ಚುಕ್ಕೆ ರೋಗವನ್ನು ನೋಡಿದಿರಿ, ಕೊಳೆ ರೋಗ ಆಗಿರ್ಬೋದು, ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಇವೆಲ್ಲ ಹೆಚ್ಚು ಮಳೆ ಪ್ರದೇಶದಲ್ಲಿ, ಮತ್ತೆ ಸಿರ ಕೊಳೆ ರೋಗ, ಇವು ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ನಾವು ಕಾಣಿಸ್ತೀವಿ. ಮತ್ತೆ ಮಳೆ ಹದವರಿತು ಆದ್ರೆ ಈ ಎಲ್ಲ ಸಮಸ್ಯೆಗಳು ನಮಗೆ ಕಂಡು ಬರೋದಿಲ್ಲ. ಹಾಗಾಗಿ ಆರ್ದ್ರತೆ ಮತ್ತು ಮಳೆ ಇವು ಬಹಳ ಮುಖ್ಯವಾದಂತ ವಿಚಾರಗಳು ಅಡಿಕೆಯ ಒಂದು ಕೃಷಿಯಲ್ಲಿ. ಜೊತೆಗೆ ಈ ಮಳೆ ಬಂದಾಗ ರೈತರು ತಮ್ಮ ಒಂದು ಗಿಡಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬಹುದು, ಮಾಡ್ಕೋಬೇಕು ಅಂತ ತಾವು ಹೇಳ್ತಕ್ಕಂಥ ಈ ಆರ್ದ್ರತೆ ವಿಚಾರದಲ್ಲಿ? ನೀವೀಗ ಹೆಚ್ಚು ಮಳೆ ಆಗುವಂತ ಸನ್ನಿವೇಶದಲ್ಲಿ ತೋಟಗಳಲ್ಲಿ ನೀರು ನಿಲ್ಲದ ಹಾಗೆ ಬಸಿಗಾಲ ವ್ಯವಸ್ಥೆಯನ್ನು ಅವರು ಮಾಡ್ಕೊಳ್ಬೇಕು, ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗ್ತದೆ. ತಾವು ಗಮನಿಸಿರಬಹುದು, ಈ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಪ್ರತಿ ಸಾಲಿಗೂ ಒಂದೊಂದು ಅವರು ಕಪ್ಪುಗಳನ್ನ ಮಾಡಿರ್ತಾರೆ, ಅಂದ್ರೆ ಕಾಲುವೆಗಳನ್ನು ಮಾಡಿರ್ತಾರೆ. ಅದು ಈ ಮಲೆನಾಡಿನಲ್ಲಿ ಒಂದು ಗಾದೆ ಮಾತು, ಅಡಿಕೆ ಅಂದ್ರೆ ಕಪ್ಪು ಮತ್ತೆ ಸೊಪ್ಪು ಎರಡಿರಲೇಬೇಕು ಅಂತ. ಕಪ್ಪು ಅಂದ್ರೆ ಕಾಲುವೆಗಳ ವ್ಯವಸ್ಥೆ, ಅಂದ್ರೆ ಹೆಚ್ಚಾದ ನೀರು ಕಾಲುವೆ ಮುಖಾಂತರ ಹೊರಗಡೆ ಹೋಗುವಂತ. ಮತ್ತೆ ಸೊಪ್ಪು ಅಂದ್ರೆ ಮೊದಲು ಒಂದು ಒಂದು ಏನಪ್ಪ ಅಂದ್ರೆ ರೂಲ್ ಅಂತ ಹೇಳ್ತೀವಿ, 9 ಎಕರೆ ಸೊಪ್ಪಿನ ಬಿಟ್ಟಕ್ಕೆ 1 ಎಕರೆ ಅಡಿಕೆ ಇರಬೇಕು ಅಂತ ಇತ್ತು. ಈಗ ಅದು ಬಹಳ ಕಷ್ಟ. ಹಾಗಾಗಿ 9 ಎಕರೆ ಸಾಕಷ್ಟು ಸೊಪ್ಪು ಸಿಗ್ತಾ ಇತ್ತು. ಅಲ್ಲಿ ನೀವು ಹೇಳಿದ ಮೊದಲೇ ಕೇಳಿದ್ರೆ, ನೀವು ಸಾವಯವ ಅಂಶ ಹೆಚ್ಚಾಗ ಅಲ್ಲಿ ಆಗ್ತಾ ಇತ್ತು, ಯಾಕಂದ್ರೆ 9 ಎಕರೆಯಲ್ಲಿ ಎಷ್ಟು ಸೊಪ್ಪು ಸಿಗ್ತಿತ್ತು ಅದೆಲ್ಲ ಹಾಕ್ತಾ ಇದ್ರು, ಸಿಗ್ತಾ ಇತ್ತು. ಈಗ ಒಂದು ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಮಣ್ಣಿನ ಒಂದು ಗುಣಧರ್ಮ ಕಾಯ್ಕೊಳ್ಳಿಕ್ಕೆ ಸೊಪ್ಪು ಬೇಕೇ ಬೇಕು. ಮತ್ತೆ ಕಪ್ಪು, ನಾನು ಹೇಳಿದೆ ಹೆಚ್ಚು ಮಳೆ ಆದಾಗ, ನೀವು ಹೇಳಿದ್ರೆ ಹೆಚ್ಚು ಮಳೆ ಆದಾಗ ನೀರು ಹೊರಗಡೆ ಹೋಗ್ತದೆ, ಬರೀ ನೀರು ಹೊರಗಡೆ ಹೋಗುದಲ್ಲ, ಕಪ್ಪುಗಳನ್ನ ಮಾಡಿದಾಗ ಏನಾಗ್ತದೆ, ಈ ಬೇರುಗಳಿಗೆ ಸರಿಯಾಗಿ ಉಸಿರಾಟ ಕ್ರಿಯೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಮಣ್ಣಂದ್ರೆ ಕೇವಲ ಮಣ್ಣು ಅಷ್ಟೇ ಅಲ್ಲ, ಮಣ್ಣಲ್ಲಿ ನೀರು ಇರಬೇಕು, ಗಾಳಿಯ ಪ್ರಮಾಣ ಇರಬೇಕು, ಮಣ್ಣು ಇರಬೇಕು, ಮೂರು ಕೂಡಿ ನಾವು ಮಣ್ಣು ಅಂತೇವೆ. ಗಾಳಿಯ ಪ್ರಮಾಣ ಚೆನ್ನಾಗಿದ್ದಾಗ ಬೇರುಗಳಿಗೆ ಉಸಿರಾಟ ಚೆನ್ನಾಗಿ ಆಗ್ತದೆ, ಗಿಡಗಳ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣವನ್ನ ಒದಗಿಸಿಕೊಡುತ್ತದೆ. ಒಳ್ಳೆಯದು ಸರ್. ತಾವು ಇದುವರೆಗೂ ಅಡಿಕೆ ಕೃಷಿಯಲ್ಲಿ ಮಣ್ಣು ಮತ್ತು ಹವಾಗುಣ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಂಧುವರಿಗೆಲ್ಲ ಸ್ವಾಗತ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾವಿನ ಬೆಳೆ ನಿರ್ವಹಣೆ ಕುರಿತು ಚನ್ನಗಿರಿಯ ಹಿರಿಯ ರೈತರಾದ ಶ್ರೀ ನವಾಬ್ ಅಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ ಜೊತೆ ಚನ್ನಗಿರಿ ತಾಲೂಕಿನ ಚನ್ನಗಿರಿಯ ನವಾಬಲಿ ಅವರು ಇದ್ದಾರೆ. ಇವರು ಈಗ ಮಾವಿನ ತೋಟದ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಸದ್ಯ ಏನು ಚನ್ನಗಿರಿ ಇದು ಹತ್ತಿರದಲ್ಲಿರ್ತಕ್ಕಂತ ಮಾವಿನ ತೋಟ ಇದು, ಇವರು ಅದು ಗೇಣಿಗೆ ತಗೊಂಡು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ರಸ್ಪುರಿ ಇದೆ, ಬಾದಾಮಿ ಇದೆ, ಒಳ್ಳೆಯ ಒಂದು ಫಲ ನೀಡತಕ್ಕಂತ ಒಂದು ತೋಟ ಇದೆ, ಇದರ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಬನ್ನಿ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ, ಯಾವ ರೀತಿಯಾಗಿ ಇವರು ತೋಟದ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ ಹೇಗೆ ಅಂತನ್ನೋದ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ. ನಮಸ್ತೆ. ಹೇಳಿ, ಎಷ್ಟು ವರ್ಷದಿಂದ ಈ ಮಾವಿನ ತೋಟದ ನಿರ್ವಹಣೆ ಮಾಡ್ತಾ ಇದ್ದೀರಿ? 15 ವರ್ಷ. 15 ವರ್ಷ ಇದೇ ತೋಟನ? ಬೇರೆ ಕಡೆ ಇದೆ. ಬೇರೆ ಕಡೆನು ಇದೆ. ಇದಲ್ದೇನೆ ಮತ್ತೆ ನಿಮ್ಗೆ ಕೃಷಿ ಜಮೀನು ಇದೆಯಾ? ಕೃಷಿ ಜಮೀನು. ನಿಮ್ಗೆ ಏನ್ ಬೆಳಿತೀರಿ? ಮೆಕ್ಕೆಜೋಳ ತೋಟ ಐತಿ. ಮೆಕ್ಕೆಜೋಳ, ಅಡಿಕೆ ತೋಟ. ಅಡಿಕೆ ತೋಟ. ಈಗ ತಮ್ಗೆ ಎಷ್ಟು ವರ್ಷ? ನಮ್ಗೆ 75 ವರ್ಷ. 75 ವರ್ಷ. 75 ವರ್ಷ ಆದ್ರೂ ಇನ್ನು ಚೆನ್ನಾಗಿ ನೀವು ತಿರ್ಕೊಂಡು ಇದು ಮಾಡ್ಕೊಂಡಿದ್ದೀರಲ್ಲ, ಏನಿದರ ಒಂದು ಗುಟ್ಟು? ಏನು, ನಮ್ ಮಗ ಒಬ್ಬನೇ, ಅದಕ್ಕೋಸ್ಕರ ಸಪೋರ್ಟ್ ಮಾಡಕ್ಕೆ ಇದ್ದೀನಿ. ಒಬ್ನೇ ಕಾಲ ನಾಲ್ಕೈದು ತೋಟ ಮಾಡ್ತೇನೆ. ಓಕೆ, ನಾನು ಮೊಬೈಲ್ ಇರ್ತೀನಿ. ನಿಮ್ಗೆ ಈಗ ಇಷ್ಟು 2 ಎಕರೆ ಜಮೀನಲ್ಲಿ ಇರ್ತಕ್ಕಂಥದ್ದು ನೋಡಕ್ ಆಗತ್ತಾ? 2.5 ಎಕರೆ ನೋಡ್ತಿದ್ದೆ. ಈಗ 5 ಇದೆಲ್ಲ ಕಡ್ದು ಅಡಿಕೆ ಗಿಡ ಹಾಕಿದ್ದಾರೆ. ಒಟ್ಟು ತೋಟ ಮಾಡಿದ್ರು. ಇದೆಲ್ಲ ಮಾವಿನ ತೋಟನೇ ಇತ್ತು? ತೋಟನೇ ಇತ್ತು. ಈಗ 3 ವರ್ಷ ಅದು ಕಡ್ದು ತೋಟ ಕಟ್ಟಿದ್ದಾರೆ, ಅಡಿಕೆ ತೋಟ. ಒಬ್ಬ ನೋಡ್ಕೊಂತಿದ್ದೆ. ಈಗ ವಯಸ್ಸಾಗಿ ತಿರುಗಾಡ ಆಗಲ್ಲ, ಸಾಕಿದ್ದೆ ನೋಡ್ಕೊಂತೀನಿ. ಇದು ಈಗ ಈ ವರ್ಷ ಯಾವ ರೀತಿ ಇದೆ ಮಾವಿನ ಫಸಲು? ಬಹಳ ಹೂ ಆಗಿದ್ದಾರೆ. ಅದೇ ಅಂಗ್ಲಾಗ ಸ್ವಲ್ಪ ಸ್ವಲ್ಪ ಇದಾವೆ, ಕೆಲವು ಹಂಗೆ ಕೆಂಪ ಬಿಸಿಲಿಗೆ ಹೆಂಗ ಹೋಗ್ತದೆ. ಹುಳ ಬೇರೆ ತಿಂತಾರೆ, ಕಡಗಾಗಿ ಹೆಂಗ ಬೀರ್ತಾರೆ. ಏನು ಅಡ್ಡ ಬಟ್ಟ ಆಗಿದಾರೆ, ಕೆಲವು ಮಾಡ್ಲಾಗ ಇಲ್ಲೇ ಇಲ್ಲ. ಕೆಲವು ಮಾಡ್ಲಾಗ ನಾಲ್ಕು ನಾಲ್ಕು ಆಗಿದಾರೆ, ಸ್ವಲ್ಪ ಬಡ್ಡೆ ಆಗಿದಾರೆ, ಕೆಲವರೆಗೂ ಮೇಲೆ ಏನಿಲ್ಲ. ಈಗ ಇದರಲ್ಲಿ ಪ್ರಮುಖವಾಗಿ ಮಾವಿನಲ್ಲಿ ಯಾವ ಯಾವ ತಳಿಗಳು ಇದಾವೆ ಇಲ್ಲಿ? ಬಾದಾಮು, ರಸ್ಪುರಿ ಒಂದ್ ಸ್ವಲ್ಪ ಐತೆ, ಸಿಂಧೂರಿ ಐತೆ. ಸಿಂಧೂರಿ ಈ ಮೂರೇ ತಳಿ ಇರೋದು. ತೋತಾಪುರಿ? ತೋತಾಪುರಿ ಇಲ್ಲ ಇಲ್ಲಿ. ತೋತಾಪುರಿ ಇಲ್ಲ. ಇದು ಬರೋದು ಯಾವಾಗ? ಈಗ ನೀವು ಕಟಾವ್ ಯಾವಾಗ ಮಾಡ್ತೀರಾ? ದುಂಡಾಗ್ಬೇಕು, ಇದೆಲ್ಲ ದುಂಡಾಗಿ ದಪ್ಪ ಆಗ್ಬೇಕು, ದುಂಡಾಗ್ಬೇಕು ಅದು. ಹಂಗಾದ್ರೆ ಮುರಿಯೋದು. ಮುರಿಯಲ್ಲ. ಇದಕ್ಕೆ ಸಿಂಪರಣೆ ಏನ್ ಮಾಡಿದ್ರಿ? ಔಷಧಿ ಏನ್ ಸಿಂಪರಣೆ ಮಾಡಿದ್ರಿ? ಹೂ ಬಿಡುವಾಗ ಸಂತೂರಿಂದ ತಂದು ಔಷಧಿ ಹೋಗ್ತಾರೆ. ನಮ್ ಮಗ ತಂದು ಕೊಡ್ತಾನೆ, ಅವ್ರು ಚಾನ್ ಇಟ್ಕೊಂಡು ಹೋಗ್ತಾರೆ. ಬಿಲ್ಲಾಡಿ ಇಟ್ಕೊಂಡು ದಲ್ಲ ಇಟ್ಕೊಂಡು ಹೋಗ್ತಾರೆ. ಇದಕ್ಕೆ ಈಗ ಕಾಡು ಪ್ರಾಣಿಗಳ ಒಂದು ಕಾಟ ಏನಾದ್ರು ಇದೆಯಾ? ಕಾಡು ಪ್ರಾಣಿ ಏನಿಲ್ಲ, ಇದೆ ಹುಳ ತೋಟ ಇರ್ತದೆ. ಗಿನೆ ಬರ್ತಾರೆ ಈಗ, ಗಿನೆ ಅಡ್ಡಾಡ್ತಾರೆ. ಗಿನೆ ಇನ್ನು ಎಳೆ ಇರತ್ತೆ, ಅಡ್ಡಾಡ್ತಾರೆ. ಬದುಕ ಮಾತ್ರ ಕಡ್ಕೊಂಡ್ ತಿಂತಾರೆ. ಮತ್ತೆ ಬಾವಲಿಗಳು ರಾತ್ರಿ ಹೊತ್ತಲ್ಲಿ ಬಾವಲಿ, ಆಮೇಲೆ ಬೇರೆ ಪಕ್ಷಿಗಳು ಅವು ಯಾವ ಬಂದಿಲ್ಲ. ಈಗ ಹಗಲತ್ತು ಗಿಳಿ ಬರ್ತಾರೆ. ಗಿಳಿಗಳು ಹಣ್ಣಾದಾಗ ಬೇರೆ ತಿನ್ನಾಗಿ ಬರ್ತಾವ ರಾತ್ರಿ ಹೊತ್ತು. ಅಳಿಲುಗಳು ಅದೇನು ಅಳಿದಾರೆ? ಅವು ಮೊದಲೇ ಬಂದ್ಮೇಲೆ ತಿನ್ನಾಗ ಬರ್ತಾರೆ. ಅಳಿಲೆ ಗುಬ್ಬಿ ಬರ್ತಾವೆ, ಮೂರ್ನಾಲ್ಕು ತರ ಗುಬ್ಬಿದಾವೆ, ಬಂದು ತಿಂತಾರೆ. ಈಗ ಮತ್ತೆ ಈ ಒಂದು 2.5 ಎಕರೆ ತೋಟದಲ್ಲಿ ಈಗ ಇದರ ಒಂದು ನಿರ್ವಹಣೆಗೆ ಬಂದ್ರೆ, ಈಗ ಔಷಧಿ ಅಂತ ಸಿಂಪರಣೆ ಮಾಡಿದಿರಿ ಅಂತ ಹೇಳಿದ್ರಿ ಹೂ ಬಿಡುವಾಗ, ಆಮೇಲೆ ಕಾಯಿ ಕಟ್ಟಬೇಕಾದ್ರೆ ಮತ್ತೆ ಸಿಂಪರಣೆ ಮಾಡಿದಿರಿ? ಸಿಂಪರಣೆ ಇಲ್ಲ, ಅದೇನಾದ್ರೆ ದುಂಗಾದ್ಮೇಲೆ ಮುರಿಬೇಕು. ಅಲ್ಲಲ್ಲಿ ಬಂದ ಮುರಿತೀವಿ, ಮೂರ್ ಪಟವ ನಾಲ್ಕು ಪಟ ಮುರಿಬೇಕು. ಹಂಗೆ ಬಂದಂಗ ದಪ್ಪ ದಪ್ಪ ಆದವು ಮುರಿತೀವಿ. ಏನು ಎಲೆಗೂ ಮುರಿಯಲ್ಲ, ಬಂದಾವು ಮುರಿತೀವಿ. ಮೂರ್ ಸರಿ ನಾಲ್ಕು ಸರಿ ನಾಲ್ಕೈದು ಸರಿ ವಾರಕ್ಕೆ ಒಂದು ಪಟ ಮುರಿದ್ವಿ. ಎಲ್ಲಿ ಸಾಗಿಸ್ತೀರಾ ಇದನ್ನ? ಬೆಂಗಳೂರಿಗ ಅಥವಾ ನೀವೇ ಹಣ್ಣು ಮಾಡಿ ಮಾರಾಟ ಮಾಡ್ತೀರಾ? ಹಣ್ಣು ಮಾಡೋದಿಲ್ಲ, ಪೂನ ಕಳಿಸ್ತೀವಿ. ಪೂನಾ ಕಳಿಸ್ತೀವಿ. ಇಲ್ಲಿ ಸಂತೂರಲ್ಲಿ ಕಾಟ ಓಪನ್ ಮಾಡ್ತಾರೆ, ಸಂತೂರಲ್ಲಿ ಅಲ್ಲಿ ಕಳಿಸ್ತೀವಿ. ಎಲ್ಲ ಎಲ್ಲ ಮುಗ್ದೇ ಸಣ್ಣ ಇರ್ತಾವಲ್ಲ ಅಂತವ್ ಕಾಟ ಹಾಕ್ತಿವಿ, ಮಾರ್ಕೆಟ್ಗೆ ಹಾಕಿ ಅದು ಜ್ಯೂಸ್ಗೆ ಹೋಗಿ ಕಳಿಸ್ತಾರ. ಅವ್ರು ತಗೊಂಡು ಹೋಗಿ ಜ್ಯೂಸ್ಗೆ ಕಳಿಸ್ತಾರ. ಇದು ಹೋದ ವರ್ಷ ಹೋಲಿಸಿದ್ರೆ ಈ ವರ್ಷ ಹೆಂಗಿದೆ ಫಸಲು? ದಿವಸ ಅಲ್ಲ, ಇದು ಹೋದ ವರ್ಷ ಆಯ್ತು, ದಿವಸ ಬಹಳ ಕಮ್ಮಿ ಇದೆ, ಆಗಿದ್ದು ಬಹಳ ಉದುರೋದು, ಎಲ್ಲ ಉದುರು ಏನಿಲ್ಲ ಅಂದಾಗ ಬರೇ ಮರ ಮ್ಯಾಲೆ ಮಳೆ ಕಾಣ್ತದೆ. ಬಡ್ಡ ಒಂದ್ ಸ್ವಲ್ಪ ಇದಾವೆ, ಕೆಲವು ಮಳೆ ಇಲ್ಲೇ ಇಲ್ಲ. ಆಮೇಲೆ ಇದ್ರ ಜೊತೆಗೆ ಈಗ ಕಟಾವ್ ಮಾಡ್ಬೇಕಾದ್ರೆ ಹೆಂಗೆ ಕಟಾವ್ ಮಾಡ್ತೀರಾ? ಜನರಿಂದ ಕೇಳಿಸ್ತೀರಾ ಇಲ್ಲ ಮಷಿನ್ ನಿಂದ ಅಥವಾ ಏನಾದ್ರು? ದನಾನ್ ಮುರಿಯೋದು, ದನಾನ್ ಮುರಿಯೋದು, ದುನ್ ನೋಡಿ ದುನ್ಲಾದವು ಬರ್ತಾವು, ದನ ಮುರಿತಾರೆ. ಬೇಕಾದ ಕಾಟಕ ಹಾಕೋದಾದ್ರೆ ಕೊನೆಗೆ ಕೂರ್ತ ಬಡಿತಾರೆ, ಕೊಕ್ಕಿಂದ ಅದ್ರ ಕೂಲ ಬಡ್ಕೊಂಡು ಕೆಳಗೆ ಬಿದ್ದಾವ ಹಾಕೊಂಡು ಹಾಕ್ತಾರೆ. ಅಂದ್ರೆ ಎತ್ತರಕ್ಕೆ ಇರ್ತಕ್ಕಂಥದ್ದು ಕೋಲಿಂದ ಬಡಿತಾರೆ? ಬಡಿತಾರೆ, ಜ್ಯೂಸ್ ಹೋಗಾವು. ಇವು ಹಣ್ಣು ಮಾತ್ರ ಮಾತ್ರ ಪೂಲೆ ಕಲ್ಸೋದು, ಮನುಷ್ಯ ಮೊದಲು ಬಾಕ್ಸ್ನ ತುಂಬುತ್ತಾರೆ, ಬಾಕ್ಸ್ನ ತುಂಬಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಇದಕ್ಕೆ. ಆಮೇಲೆ ಈಗ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತೀರಿ? ಮೂರು ಒಂದು ತಳಿಗಳಲ್ಲಿ ಈಗ ಸಿಂಧೂರ ಹೇಳಿದ್ರಿ, ಬಾದಾಮೆ ಚೆನ್ನಾಗಿರೋದು, ಬಾದಾಮೆ ಚೆನ್ನಾಗಿರೋದು. ಮತ್ತೆ ಇದರಲ್ಲಿ ಈಗ ಮೂರು ತಳಿಗಳಲ್ಲಿ ಯಾವ್ದ್ರಲ್ಲಿ ಹುಳು ಜಾಸ್ತಿ, ಹುಳು ಏನಾದ್ರು ಬಿಡ್ತಾವ? ಹುಳಿದಾಗೆ ಬಾದಾಮ್ಗೆ ಹುಳ ಇದಾವೆ, ತೊತ್ತ ಹೋಗಿ ಒಳಗೆ ಹೋಗಿ ಬೀಜ ತುಂಬ ಬೀಜ ತುಂಬ ಕರಗಾದ್ಮೇಲೆ ಬೀಳ್ತಾವೆ, ಚೆನ್ನಾಗಿ ಬೀಳ್ತಾವೆ ತೊತ್ತ ಸ್ವಲ್ಪಾದ್ಮೇಲೆ. ಆಮೇಲೆ ಈಗ ಇದು ಮೊದ್ಲು ಏನು ಬಲ್ತಿರೋ ಕಾಯಿ ಮಾತ್ರ ತೆಗಿತೀರಿ? ಬಲ್ತೀವಿ, ಇನ್ನೊಂದು ಹದಿನೈದು ನಿಮಿಷ ಹೋಗ್ಬೇಕು, ಈಗ ತುಂಬ ಕರಗಾದ್ಮೇಲೆ ಬೀಳ್ತಾವೆ, ಚೆನ್ನಾಗಿ ಬೀಳ್ತಾವೆ ತೊತ್ತ ಸ್ವಲ್ಪಾದ್ಮೇಲೆ. ಆಮೇಲೆ ಈಗ ಇದು ಮೊದ್ಲು ಏನು ಬಲ್ತಿರೋ ಕಾಯಿ ಮಾತ್ರ ತೆಗಿತೀರಿ? ಬಲ್ತೀವಿ, ಇನ್ನೊಂದು ಹದಿನೈದು ನಿಮಿಷ ಹೋಗ್ಬೇಕು, ಬಾಕ್ಸ್ ಮಾಡಲು ಎಲ್ಲಿದ್ದಾವು ಸಣ್ಣ ಕಾಟ ಹಾಕ್ತೀವಿ ಜ್ಯೂಸ್ಗೆ. ಹಂಗೆ ಹೋದ ವರ್ಷ ಯಾವ ತರ ರೇಟ್ ಸಿಕ್ಕಿತ್ತು ತಮ್ಗೆ? ನಮ್ಗೆ 120 ಸಿಕ್ಕಿತ್ತು ಒಂದ್ ಕೆಜಿ, ಕೆಜಿ ಲೆಕ್ಕ, ಕೆಜಿ ಲೆಕ್ಕ. ಒಂದ್ ಪಟ 75 ಸಿಕ್ತು, ಒಂದ್ ಸರಿ 90 ರೂಪಾಯಿ ಸಿಕ್ತು. ಹಂಗೆ ರೇಟ್ ಇದ್ದಂಗೆ ಅಲ್ಲಿ ಪೂರ್ಣ ರೇಟ್ ಇದ್ರು ಇಲ್ಲಿ ಬಳಸ್ತಾರೆ. ಎಷ್ಟು ಬಂತು ನಿಮ್ಗೆ ಲಾಭ? ಲಾಭ ಅಂತಲ್ಲ, ಒಟ್ಟಾರೆ ನೀವು ಅದನ್ನ ನಿರ್ವಹಣೆ ಮಾಡಿದಕ್ಕೆ ನಿಮ್ಮ ಒಂದು ನನ್ಗೆ ಸಂತೋಷ ಆಯ್ತು, ನನ್ಗೆ ಒಂದು ಇದರಿಂದ ಸಂಬಳ ಅಂತಂತ ತಿಳ್ಕೊಳ್ಳಿ ಆ ತರದ್ದು ಹೇಳೋದಾದ್ರೆ. ಔಷಧಿ ಬರ್ತಿತ್ತು, ಕೂಲಿ ಕಾದಿದ್ದು, ಅವ್ರ ತೋಟಕ್ಕೆ ಸರಿ ಲೆವೆಲ್ ಏನಿಲ್ಲ, ಹೂ ಎಲ್ಲ ಉದಯವಲ್ಲ, ಏನು ಲಾಭ ಇಲ್ಲ. ಅಂದ್ರೆ ಈ ವರ್ಷ ಕಡಿಮೆ ಇದೆ ಅಂತ ಹೇಳ್ತಿದ್ರ? ಲಾಭ ಇಲ್ಲ, ಇವಾಗ ಅಷ್ಟು ಸಾಕಾಯ್ತದೆ. ಔಷಧಿ ಹೊಡ್ದಿದ್ದು, ಕಾದಿದ್ದು, ಇದು ಮಾಡಿದ್ದು, ಅವ್ರಿಗೆ ಅದು ಅದು ಸಾಕಾಯ್ತು. ಈ ವರ್ಷ ಕಮ್ಮಿ ಫಸಲು ಕಮ್ಮಿ ಐತೆ, ಎಲ್ಲ ಹೂ. ಎಷ್ಟು ಖರ್ಚು ಬಂತ ಈಗ ಇಲ್ಲಿವರೆಗೆ ಔಷಧಿ ಅದೆಲ್ಲ? ಎಲ್ಲ ಒಂದು 50-60 ಬಂದಾಗ ಖರ್ಚು. ಮತ್ತ ಕಾದಿದ್ದು ಒಂದ್ 2 ತಿಂಗಳು, ಅದೊಂದು 30 ಲೆವೆಲ್ ಗಂಟು ಮೈಮೇಲೆ ಬರ್ತಿತ್ತು. ಹಂಗೆ ಆಮೇಲೆ ಈಗ ಇದರಲ್ಲಿ ಕಟಾವ್ ಮಾಡ್ಬೇಕಾದ್ರೆ ಹೆಣ್ಣಾಳುಗಳ ಅಥವಾ ಗಂಡಾಳು ತಗೊಳ್ತೀರಾ? ಗಂಡಾಳು ತಗೊಳೋದು. ಎಷ್ಟು ಅವರಿಗೆ ಕೂಲಿ? ಅವಾಗ 600 ರೂಪಾಯಿ ಒಂದ್ ದಿವಸಕ್ಕೆ. ₹600 ಊಟ ನಿಮ್ಮಲ್ಲೂ ಕೊಡ್ಬೇಕು, ಚಾಯ್ ಕೂಡ ಕೊಡ್ಬೇಕು. ಅವ್ರು ಬೆಳಿಗ್ಗೆ ಕುಡ್ಬರ್ತಾರೆ, ಸಾಯಂಕಾಲ ಕೊಡ್ಬೇಕು ಮನೆ ಊಟ ಮಾಡಿ ಮನೆಗೆ ಹೋಗ್ತಾರ ಅವಾಗ ಕೊಡ್ಬೇಕು. ಜನ ಸಿಗ್ತಾರ? ಸಿಗ್ತಾರೆ, ಆ ಟೈಮಿಗೆ ಸಿಗ್ತಾರೆ. ಈಗ ಇಲ್ಲ, ಈಗ ಕೆಲಸ ಇಲ್ಲಲ್ಲ, ಬರ್ತಾರೆ. ಒಳ್ಳೆ ಅಡಿಕೆ ಇದ್ದಾಗ ಬರಲ್ಲ, ಸಿಗಲ್ಲ. ನೀವೇ ಹೋಗಿ ಕರ್ಕೊಂಡ್ ಬರ್ತೀರಾ ಗಾಡಿಯಿಂದ? ಮತ್ತ ಕರ್ಕೊಂಡ್ ಹೋಗ್ಬಿಟ್ಟು ಮತ್ತೆ ಅವ್ರಿಗೆ ಬಿಡೋದು ಮಾಡ್ತೀರಾ ಹೆಂಗೆ? ಗಾಡಿ ಮೇಲೆ ಬರ್ತಾರೆ, ಆಟೋದು ಏನೋ ಚಾಕ್ಲಾಗೋ ಬಂದು ಕೆಲಸ ಮಾಡಿ ಮತ್ತೆ ಗತಿ ಹೋಗ್ತಾ ಆಟೋದಲ್ಲಿ. ಎಷ್ಟು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಶುರು ಮಾಡಿದ್ರೆ ಇದು ಯಾವ ಸಮಯದಲ್ಲಿ ಒಳ್ಳೇದಂತ ಹೇಳ್ತೀರಾ ಕಟಾವ್ ಮಾಡೋದು? ಯಾವ ಸಮಯ ಒಳ್ಳೆ ದುಂಗಾದ್ಮೇಲೆ 15 ಸಾಕು 20 ಸಾಕು ಹೇಳಕ್ಕಾಗಲ್ಲ. ಅಲ್ಲ ಅಂದ್ರೆ ಬೆಳಿಗ್ಗೆನ ಸಂಜೆ ಚೆನ್ನಾಗಿರುತ್ತ ಅಂತ? ಬೆಳಿಗ್ಗೆ ಬೆಳಿಗ್ಗೆ ಚೆನ್ನಾಗಿರೋದು. ಬೆಳಿಗ್ಗೆನೆ ಬೆಳಿಗ್ಗೆ ಅಂದ್ರೆ ಒಂದು ಸುಮಾರು 6 ಗಂಟೆಯಿಂದ 8 ಗಂಟೆಯಿಂದ 12 ಗಂಟೆ ತನಕ ಚೆನ್ನಾಗಿ. ಆಮೇಲೆ ಇಲ್ಲ ಬಿಸಿಲು ಐತೆ ಕೂತ್ಕೊಂಡು ಆಮೇಲೆ ಮತ್ತೆ ಸಾಯಂಕಾಲ 4 ಗಂಟೆಯಿಂದ. ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಇದ್ರಿ ನೀವು? ನಾವು ಮದುವೆ ಆಗ್ಬಹುದು, ಮಕ್ಕಳು ಹೆಣ್ಣು ಒಬ್ಬನೇ ಮಗ, ನಾವು ಒಂದು ಸೊಸೆ, ಸೊಸೆ 4 ಮಕ್ಕಳು, ನಾವು ಅಜ್ಜ ಅಜ್ಜಿ. ಎಲ್ಲರೂ ಈ ಒಂದು ಮಾವಿನ ತೋಟದ ನಿರ್ವಹಣೆ ಮಾಡ್ತೀರಿ ಎಲ್ಲರೂ? ಅದು ಮಾಡ್ತೀವಿ, ಅಡಿಕೆ ಮಾಡ್ತೀವಿ, ಅಡಿಕೆ ತೋಟ ಮಾಡ್ತೀವಿ, ಅಡಿಕೆ ತೋಟ, ಅಡಿಕೆ ಶ್ರೇಣಿ ಮಾಡ್ತೀವಿ, ಅಡಿಕೆ ಶ್ರೇಣಿ ಮಾಡ್ತೀವಿ. ಈ ರೈತನಿಗೆ ಮಾವಿನದು ಎಲ್ಲದ್ ಮಾಡ್ತೀವಿ. ಈ ವರ್ಷ ಹೆಂಗೆ ಅಡಿಕೆ ಫಸಲು ಬಂದ ಮೇಲೆ ಬಂತು ಈ ವರ್ಷ? ಒಂದ್ ಲಕ್ಷದ ಒಂದ್ ಕೋಟಿ ಮಾಡಿದ್ದ, 50 ಲಕ್ಷ ಮನೆ ಮೇಲೆ ಬಂತು. ಎಲ್ಲ ಕಮ್ಮಿ ರೇಟ್ ಆಯ್ತು. ಸೆಕೆಂಡ್ ಐತಲ್ಲ ಅದು 30-35 ತಗೊಳೋದು 20 ಮೇಲ್ಕೊಂತು. ಅದ ಹತ್ತು ಸಾವಿರ ಹೋದ ಮತ್ತೆ ಸಸ್ಯ ಮೇಲ್ಯಾಕ್ ಬಂದ್ವು. ರಾಶಿ ಅವ್ರಿಗೆ ಕೊಡ್ಬೇಕು, ರಾಶಿ ಕೊಡ್ಬೇಕು. ಅದು ರಾಶಿ ಕೊಟ್ಟು ಮೆಲ್ಲಿಯನ್ ಸಾವಿರ ಇಟ್ಕೊಂಡ್ರೆ ಅದ ಕಮ್ಮಿ ರೇಟ್ ಹೋಗಿ ಮನೆ ಬಂತು. ಕಟಾವು ಆದ್ಮೇಲೆ ಎಷ್ಟು ದಿವಸಕ್ಕೆ ಒಂದ್ ಕಟಾವು ಮಾಡ್ತೀರ? ಈಗ ಮೊದಲನೇ ಕಟಾವು ದುಂಡು ಆದ್ಮೇಲೆ ಒಂಥರ ಕಲರ್ ಬಂದ್ಮೇಲೆ ಮಾಡ್ತೀರ ಅಂದ್ರೆ ದೊಡ್ಡ ಕಾಯಿ ಮಾಡ್ತೀರಿ, ಅದಾದ್ಮೇಲೆ ಎಷ್ಟು ದಿವಸಕ್ಕೆ ಇನ್ನೊಂದು ಎರಡನೇ ಕಟಾವು? 15 ದಿವಸಕ್ಕೆ ಜಲ್ಲಿ ಬಂದ 10 ದಿವಸಕ್ಕೆ ಹಾಕ್ತಾರೆ. ಅವು ಮಳೆ ಬಂದಿದ್ದಾರೆ ಜಲ್ದಿ ಬರ್ತದೆ, ಮಳೆ ಇಲ್ಲದಾದ್ರೆ ಲೇಟ್ ಆಗುತ್ತೆ ಹಂಗೆ. ಆಮೇಲೆ ಈಗ ಕಟಾವು ಎಲ್ಲ ಆದ್ಮೇಲೆ ಮತ್ತೆ ಏನು ಮಾವಿನ ಗಿಡಕ್ಕೆ ಏನು ಸಿಂಪರಣೆ ಮಾಡೋದು, ಮತ್ತೆ ಅದು ಚಾಟ್ನಿ ಮಾಡೋದು ಮಾಡ್ತೀರಾ? ಏನಿಲ್ಲ, ಚಾಟ್ನಿ ಮಾಡೋದು ಬೇಸ ಒಳ್ಳೆಯದು. ಅದೇ ಮಣ್ಣು ಮಳೆ ಬಂದ್ರೆ ಅದು ಮಣ್ಣು ಏನು ಹಾಕಿ ಮಾಡ್ತೀವಿ ಮಣ್ಣು. ಮತ್ತೆ ಈಗ ಮಳೆಗಾಲದಲ್ಲಿ ಏನ್ ಬೆಳೆ ತಗೊಳ್ತೀರಿ ಮಧ್ಯದಲ್ಲಿ? ಮೆಕ್ಕೆಜೋಳ. ಅವು ಆಗಲ್ಲ, ಸಾಲಿ ಆಗಲ್ಲ, ಸಾಲಿಗಾಗಲ್ಲ. 4 ಸಾಲ ಹಾಕ್ತೀವಿ, ಆಗಸ್ಟ್ ಮನೆಯಲ್ಲಿ ದನಕರುಗಳು ಇಟ್ಟಿದ್ದೀರಾ? ಇಲ್ಲ, ಎಲ್ಲ ಮಾಡಿದ್ವಿ ಟ್ರ್ಯಾಕ್ಟರ್ ಎತ್ತುಗಳು ಇಲ್ಲ, ಎಲ್ಲ ಕೊಟ್ಬಿಟ್ಟು. ಹಾಲಿಗೆ ಕೊಂಡ್ಕೊಂತೀವಿ, ಹೊರಗಿಂದ ಕೊಂಡ್ಕೊಂತೀರಿ ಇದರಲ್ಲಿ. ಈಗ ಇದು ಉಳುಮೆ ಮಾಡೋದೆಲ್ಲ ಟ್ರ್ಯಾಕ್ಟರ್ ಇಂದಾನೆ. ಎತ್ತುಗಳು ಮೊದ್ಲಿತ್ತ? ಎತ್ತುಗಳು ಗಾಡಿ ಎಲ್ಲ ಇತ್ತು, ಟೈರ್ ಗಾಡಿ ಎಲ್ಲ ಕೈಯಿಂದ ಆಗಲ್ಲ ಅಂತ ಬಿಟ್ಟು. ಅಂದ್ರೆ ಮನೆಯಲ್ಲಿ ಮಗ ಏನ್ ಕೆಲಸ ಮಾಡ್ತಾರೆ? ವ್ಯವಹಾರ ಮಾಡ್ತಾನೆ, ಇದೆ ಅಡಿಕೆ ಚೇಣಿ ಮೈನ್ ತೋಟ ಮಾಡ್ಕೊಂತಾನೆ. ಈ ವರ್ಷ ತೋಟ ಕೊಡಕ್ಕೆ ಮಾಡ್ತಾನ, ಮೈ ಮೇಲೆ ಬರಕ್ಕೆ ಒದ್ದಾಗಿತ್ತು ಈ ವರ್ಷ. ಹಂಗಾಗಿತ್ತು. ಅವರು ಈಗ ನೀವು ಮಾರ್ಕೆಟಿಗೆ ಹಾಕೋದು ಎಲ್ಲಿ? ಈಗ ಒಬ್ರು ಏಜೆಂಟ್ ಕೊಡ್ತೀರಾ ಹೇಗೆ? ಇಲ್ಲ, ಪುಣೆ ಮಾರ್ಕೆಟ್ ಹೋಗ್ತಾರೆ ಡೈರೆಕ್ಟ್ ಆಗಿ. ಇಲ್ಲಿಂದ ಇಲ್ಲಿಂದ ಹೋಗ್ತಾರೆ, ನಾವು ಬೇರೆ ಕೊಟ್ಟಿವಿ, ಅವ್ರು ಇಲ್ಲಿಂದ ತಗೊಂಡು ಪುಣೆಗೆ ಹೋಗ್ತಾರೆ. ಪುಣೆಗೆ ಸೇಲ್ ಮಾಡಿ ಕೊಟ್ಟು ಆಮೇಲೆ ಒಂದು ವಾರದಾಗೋ 4 ದಿವಸಕ್ಕೋ ದುಡ್ಡು ತಂದು ಕೊಡ್ತಾರೆ. ಅವ್ರು ಇಲ್ಲಿಗೆ ಬರ್ತಾರ ಪುಣೆದಿಂದ? ಇಲ್ಲ ಇಲ್ಲ, ಬೇರೆ ನಮ್ಮೂರವ್ರು, ನಮ್ಮಿರೋರು ಚೇರಬಿಲ್ಸಾರು, ಅವ್ರು ಬಂದು ಇಲ್ಲಿಂದ ತಗೊಂಡು ಹೋಗ್ತಾರೆ. ತಗೊಂಡೋಗಿ ಬಾಕ್ಸ್ ನಂಗೆ ತಗೊಂಡೋಗಿ ಅವರು 4 ದಿವಸ ಬಿಟ್ಟು ತಂದು ಕೊಡ್ತಾರೆ ದುಡ್ಡು. 4 ದಿವಸ ಬಿಟ್ಟು ತಂದು ಕೊಡ್ತಾರೆ. ಇದು ನೀವು ರೇಟ್ ಒಪ್ಕೊಂತೀರಾ? ಅವ್ರು ಎಷ್ಟು ಫಿಕ್ಸ್ ಮಾಡ್ತಾರೆ ಅಷ್ಟಕ್ಕೆ ಒಪ್ಕೊಂತೀರಾ ಬೆಲೆನ? ಬೆಲೆ ಅದು ಚೌಕಾಸ್ ಮಾಡ್ತೀವಿ, ಚೌಕಾಸ್ ಮಾಡುವ ಅವರು ಇಲ್ಲ ರೇಟ್ ಇಲ್ಲ ಅದಿಲ್ಲ ಅಂತ ಚೌಕಾಸ್ ಮಾಡಿ ನಮ್ಮ ರೇಟಿಗೆ ಮಂದಿ ತಂದು ಕೊಡ್ತೀವಿ. ಅವರು ಕಮ್ಮಿ ರೇಟಿಗೆ ಹೇಳ್ತಾರೆ, ಅವರು ಕಡಿಮೆ ರೇಟಿಗೆ ಹೇಳ್ತಾರೆ. ಅಂದ್ರೆ ನೀವು ವರ್ತಕರಿಗೆ ಕೊಡ್ತೀರಾ? ಈಗ ಚನ್ನಗಿರಿಯಲ್ಲಿ ಈ ವ್ಯವಹಾರ ಮಾಡೋರು ಇದ್ದಾರೆ, ಅವ್ರಿಗೆ ಕೊಡ್ತೀರಾ, ಅವರು ಮುಂದೆ ಸಾಗಿಸ್ತಾರೆ? ನೀವೇ ಯಾಕೆ ಇದು ಮಾರಾಟ ಮಾಡಬಹುದಲ್ಲ ಹಣ್ಣು ಮಾಡಿ? ಹೋಗಕ್ ಆಗಲ್ಲ, ಹಣ್ಣು ಖರ್ಚಾಗಲ್ಲ, ಇಲ್ಲಿ ಸ್ವಲ್ಪ ಖರ್ಚಾಗ್ತದೆ. ಒಮ್ಮಕ್ಕೆ ಹೋಗಕ್ಕೆ ಇದಾಗಲ್ಲ, ಒಮ್ಮಕ್ಕೆ ಹೋಗ್ಬೇಕಲ್ಲ ಜಾಸ್ತಿ ಆದ್ರೆ ಕೊಟ್ಟು ಹೋಗ್ತಾರೆ. ಹಂಗಾಗಿ ಅವು ಸೇಲ್ ಮಾಡಿಸಿ ಹೊರಗಡೆ ಕಳಿಸಿ. ಇದು ಬಾಕ್ಸ್ ಮಾಡಿ ಕಳಿಸೋದಾ ಹೇಗೆ? ಈಗ ಕಟಾವ್ ಮಾಡಾದ್ಮೇಲೆ ಬಾಕ್ಸ್ ಮಾಡ್ತೀರಾ ಇಲ್ಲ ಹೆಂಗೆ? ಬಾಕ್ಸ್ 12-24 ಕಾಯಿ ಬಾಕ್ಸ್ ಮಾಡ್ತಾರೆ. ಬಾಕ್ಸ್ 24 ಕಾಯಿ ಬಾಕ್ಸ್ ನ ಹಾಕಿ ಹೊರೆ ಕಟ್ಟಿ ಬಾಕ್ಸ್ ನ ಕಳಿಸ್ತಾರೆ. ಬಾಕ್ಸ್ ಅಲ್ಲಿ ಭತ್ತದ ಹುಲ್ಲು ಅದಲ್ಲಿ ಹಾಕ್ತೀರಾ? ಭತ್ತ ಹುಲ್ಲು ಪೇಪರ್ ಹಾಕ್ತೀವಿ, ಪೇಪರ್ ಭತ್ತ ಹುಲ್ಲು ಪೇಪರ್ ಭತ್ತದ ಹುಲ್ಲು. ಅವ್ರು ಮುಂದೆ ಅದನ್ನ ಇದು ಮಾಡ್ತಾರೆ, ಕಳಿಸ್ತಾರೆ ಬೇರೆ ಒಂದು ಉಪಯೋಗಕ್ಕೂ, ಅಥವಾ ಇದು ಮಾವಿನ ಒಂದು ಕಂಪನಿಗಳು ಏನು ಜ್ಯೂಸ್ ಮಾಡ್ತಕ್ಕಂಥದ್ದು, ಜಾಮ್ ಮಾಡ್ತಕ್ಕಂಥದ್ದು, ಇದರಿಂದ ಬೇರೆ ಬೇರೆ ಒಂದು ಉಪ ಉತ್ಪನ್ನಗಳು ಇದಾವಲ್ಲ ಅವೆಲ್ಲ ತಯಾರು ಮಾಡಕ್ಕೆ ಅವ್ರು ಮುಂದೆ ಕಳಿಸ್ತಾರೆ. ಹಂಗ ಕಳಿಸ್ತಾರ ಅವ್ರು, ಏನು ಅವ್ರ ದುಡ್ಕೊಂಡು ನಮ್ಗೆ ಬಂದವು ಕೊಡ್ತಾರೆ, ಅವ್ರು ಲಾಭ ತಗೊಂಡು ನಮ್ಗೆ ಕೊಟ್ಟು ಹೋಗ್ತಾರೆ. ಹಂಗೆ ಒಟ್ಟಾರೆಯಾಗಿ ಏನ್ ಅನಿಸ್ತದೆ ಮಾವಂದು ಇದು ಲಾಭ ಅಂತ ಅನ್ಸುತ್ತ ನಿಮ್ಗೆ? ಲಾಭ ಫಸ್ಟ್ ಒಂದು ಈಗ ಕಮ್ಮಿ ರೇಟ್ ಇಲ್ಲ, ಈಗ ಕಮ್ಮಿ ಫಸ್ಟ್ ಲಾಭ ಬಂತು. ಈಗ 3 ವರ್ಷದಿಂದ ಇಲ್ಲ, 3 ವರ್ಷದಿಂದ ಕಮ್ಮಿ ರೇಟ್ ಆಯ್ತು, ಹೂವೆಲ್ಲ ಉದ್ರಿ ಫಸಲು ಕಮ್ಮಿ ಬಂತು. ಏನ್ ಬಡ್ಡ ಸ್ವಲ್ಪ ಇದಾವೆ, ನ್ಯಾಯಗಳು ಮರಗಳು ಎಲ್ಲ ಹೋದ್ವು, ತುಂಬಿಲ್ಲ. ಇಲ್ಲಿ ಮುಂದ್ಗಡೆ ಸ್ವಲ್ಪ ನಾಲ್ಕು ಮಾರುಗಳ ಕಾಣ್ತಾರೆ. ಬೇರೆ ಈಗ ಪ್ರಾಣಿಗಳ ಬಗ್ಗೆ ಮಾತಾಡಿದೀವಿ, ಗಿಣಿಗಳು ಬರ್ತವೆ ಅಂತ ಹೇಳಂದ್ರೆ, ಅದು ತುಂಬಾ ಸ್ವಲ್ಪ ಮೆಚೂರ್ ಆದ್ಮ್ಯಾಕೆ ಅಂದ್ರೆ ತುಂಬಾ ಸ್ವಲ್ಪ ಬಲ್ತು ಕೆಂಪು ಒಂದು ಬಣ್ಣಕ್ಕೆ ತಿರುಗುವ ಸಂದರ್ಭದಲ್ಲಿ ಗಿಣಿಗಳ ಒಂದು ಕಾಟ ಇದೆ ಅಂತ ಹೇಳಿದ್ರಿ. ಇದಲ್ದೇನೆ ಮತ್ತೆ ಏನು ಬೇರೆ ಪಕ್ಷಿಗಳು ಮತ್ತೆ ಏನ್ ಹೇಳ್ತೀರಾ ಅಲ್ಲಿ? ಈ ವರ್ಷ ನಿಮ್ಮ ತಾಲೂಕಿನಲ್ಲಿ ಯಾವ ರೀತಿ ಇದೆ ಫಸಲು, ಮಾವಿನ ಫಸಲು ಹೆಂಗಿದೆ ನಮ್ಮ ರೈತರ ಒಂದು ಜಮೀನಲ್ಲಿ? ಉಷ್ಣಿಗೆ ಬಗ್ಗೆ ಹೂವು ಎಲ್ಲ ಹಳ್ಳೆಲ್ಲ ಉದ್ದಾರೆ. ಏನ್ ಹಂಗಾಗಿ ಎಲ್ಲ ನಾಲ್ಕು ಬಲ್ತಾವು ಇದ್ದಾವು, ನೋಡ್ಕೋಬೇಕು. ಇಲ್ಬೇಕು ಅವು ಆಗ್ತದೆ, ಬಹಳ ಅನುಕೂಲ ಆಗವು. ಏನ್ ಮಾಡ್ತೀರಿ, ಎಲ್ಲ ಹೂವು ಹಳ್ಳಿ ಸಿದ್ದಪ್ಪ ಹಳ್ಳು ಕಾವು ಬಂದು ಉಷ್ಣಗೆ ಬಿದ್ದು ಹೋಗಿದ್ದಾರೆ. ಒಳ್ಳೇದು. ಇದುವರೆಗೆ ತಾವು ತಮ್ಮ ಮಾವಿನ ತೋಟದ ಒಂದು ನಿರ್ವಹಣೆ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿದಿರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೂ ಮಾವಿನ ಬೆಳೆ ನಿರ್ವಹಣೆ ಕುರಿತು ಚನ್ನಗಿರಿಯ ಹಿರಿಯ ರೈತರಾದ ಶ್ರೀ ನವಾಬ್ ಅಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಪರಿಸರ ಗೀತೆ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಂಬ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಂಬ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಹಳ್ಳಿ ನಾಡು ನಮ್ಮದು, ಅದಕ್ಕೆ ತನುಬು ಕೆರೆಗಳು. ಹಳ್ಳಿ ನಾಡು ನಮ್ಮದು, ಅದಕ್ಕೆ ತನುಬು ಕೆರೆಗಳು. ಕೆರೆಗಳನ್ನು ಉಳಿಸಿ ನಾವು ಬದುಕನೆತ್ತಿ ಹಿಡಿಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಂಬ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಮರವು ಬೇಕು ಗೋಡಿಗೆ, ನೆರಳು ಬೇಕು ನೆಮ್ಮದಿಗೆ. ಹಚ್ಚ ಹಸಿರ ಮರವ ನೋಡಿ ನಾಡ ಸಿರಿಯನುಳಿಸುವ. ಮರವು ಬೇಕು ಗೋಡಿಗೆ, ನೆರಳು ಬೇಕು ನೆಮ್ಮದಿಗೆ. ಹಚ್ಚ ಹಸಿರ ಮರವ ನೋಡಿ ನಾಡ ಸಿರಿಯನುಳಿಸುವ. ಕೆರೆಗಳನ್ನು ಮಕ್ಕಳೆಂದು ಪ್ರೀತಿಯಿಂದ ನೋಡುವ. ಕೆರೆಗಳನ್ನು ಮಕ್ಕಳೆಂದು ಪ್ರೀತಿಯಿಂದ ನೋಡುವ. ಜಲಸಿರಿಯ ಉಳಿಸಿ ನಾವು ಫಲವ ನಿತ್ಯ ಸವಿಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಂಬ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಪಕ್ಷಿ ನಮಗೆ ಬೇಕು, ಅದಕ್ಕೆ ಕೆರೆಗಳಿರಲೇಬೇಕು. ಬಾಳ ಗುಟ್ಟ ಅರಿತು ನಾವು ಸಂಯಮದಿ ಸಾಗುವ, ಪ್ರಾಣಿ ಪಕ್ಷಿ ನಮಗೆ ಬೇಕು, ಅದಕ್ಕೆ ಕೆರೆಗಳಿರಲೇಬೇಕು. ಬಾಳ ಗುಟ್ಟ ಅರಿತು ನಾವು ಸಂಯಮದಿ ಸಾಗುವ.